ರಾಷ್ಟ್ರದ ಪ್ರಗತಿಗೆ ಇದು ಹೊಸ ವೇಗವನ್ನು ನೀಡುತ್ತಿದೆ ಮತ್ತು ಮೂಲ ಸೌಕರ್ಯವನ್ನು ಬಲವಾದ ಹಾಗೂ ಮುಂದುವರಿಯುವಂತೆ ಮಾಡುತ್ತದೆ. ನಿಮ್ಮ ಮುಂಗಡ ತೆರಿಗೆ 4ನೇ ಮತ್ತು ಕೊನೆಯ ಕಂತನ್ನು ಪಾವತಿಸಿ ಮಾರ್ಚ್ 15 2025ರೊಳಗೆ. ಕಂಪನಿಗಳು, ಸಂಬಳ ಪಡೆಯುವ ಉದ್ಯೋಗಿಗಳು ಮತ್ತು TDS TCS ಅನ್ನು ಕಡಿತಗೊಳಿಸಿದ ನಂತರ ತೆರಿಗೆ ಹೊಣೆಗಾರಿಕೆ 10,000 ಅಥವಾ ಅದಕ್ಕಿಂತ ಹೆಚ್ಚು ಇರುವ ವ್ಯಕ್ತಿಗಳು ಮತ್ತು ಘಟಕಗಳು ಮುಂಗಡ ತೆರಿಗೆಯನ್ನು ಪಾವತಿಸಲು ಜವಾಬ್ದಾರರಾಗಿರುತ್ತಾರೆ. ಮುಂಗಡ ತೆರಿಗೆ ಪಾವತಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಲಾಗಾನ್ ಮಾಡಿ incometax.gov.in. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾಣಕಾರ. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳ್ಕ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ Dr. D. ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ. SDM ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ. SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ಥೂಲ ಕಾಯತೆ ಹಾಗೂ ಆರೋಗ್ಯದ ಮೇಲೆ ಅದರ ಪರಿಣಾಮ, ಈ ವಿಷಯವಾಗಿ ಮಾಹಿತಿ ನೀಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಗಂಗಾರೆಡ್ಡಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ರಾಘವೇಂದ್ರ ಗಂಗಾರೆಡ್ಡಿ ಅವರು. ಇವತ್ತಿನ ವಿಷಯ ಸ್ಥೂಲಕಾಯತೆ ಮತ್ತು ಆರೋಗ್ಯದ ಮೇಲೆ ಅದರ ಪರಿಣಾಮ. ನಮಸ್ಕಾರ. ಇಂದು March 4 ವಿಶ್ವ ಸ್ಥೂಲಕಾಯತೆ ದಿನ ಎಂದು ಆಚರಿಸುತ್ತೇವೆ. ಹಾಂ ಡಾಕ್ಟ್ರು, ಸ್ಥೂಲಕಾಯತೆ ಮತ್ತು ಆರೋಗ್ಯದ ಮೇಲೆ ಅದರ ಪರಿಣಾಮ ಅನ್ನೋ ವಿಷಯದ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾನು ಅವರ ಒಂದು ಕಿರು ಪರಿಚಯವನ್ನು ಹೇಳ್ತೀನಿ. ಡಾಕ್ಟರ್ ರಾಘವೇಂದ್ರ ಗಂಗಾರೆಡ್ಡಿ ಅವರು ಮೂಲತಃ ಧಾರವಾಡದವರು. ತಮ್ಮ MBBS ಪದವಿಯನ್ನು ಇವರು 2018 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು MD ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನ Dr. B.R. ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ನಿಂದ ಇವರು 2022 ಪಡ್ಕೊಂಡಿದ್ದಾರೆ. 2024 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ವೈದ್ಯಕೀಯ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 1 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ರಾಘವೇಂದ್ರ ಗಂಗಾರೆಡ್ಡಿ ಅವರಿಗೆ ಸ್ವಾಗತ. ಈಗ ಡಾಕ್ಟರ್ ಹೇಳುವಂತಹ ಮಾಹಿತಿಗಳನ್ನ ನೀವು ಕೇಳ್ಕೊಳ್ರಿ. ನಂತರ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ನೀವು ಡಾಕ್ಟರಿಂದ ಉತ್ತರವನ್ನ ಪಡ್ಕೊಳ್ಬಹುದು. ನಮಸ್ಕಾರ. ಇಂದು March 4 ವಿಶ್ವ ಸ್ಥೂಲಕಾಯತೆ ದಿನ ಎಂದು ಆಚರಿಸುತ್ತೇವೆ. ಇದರ ಗುರಿ ಏನೆಂದರೆ ಸ್ಥೂಲಕಾಯತೆಯನ್ನು ಕಡಿಮೆ ಮಾಡಲು ಮತ್ತು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಜಾಗತಿಕ ಪ್ರಯತ್ನಗಳನ್ನು ಮುನ್ನಡೆಸುವುದು ಮತ್ತು ಚಾಲನೆ ಮಾಡುವುದು. ನಮಗೆಲ್ಲ ತಿಳಿದ ಹಾಗೆ ಸ್ಥೂಲಕಾಯತೆ ಎಲ್ಲ ವರ್ಗದವರಿಗೆ ಕಾಡುತ್ತಿರುವ ಒಂದು ಕಾಯಿಲೆಯಾಗಿದೆ. ಸ್ಥೂಲಕಾಯತೆಯನ್ನು ಹೆಚ್ಚು ದೈಹಿಕ ಕೊಬ್ಬನ್ನು ಹೊಂದಿರುವಂತೆ ವ್ಯಾಖ್ಯಿಸಲಾಗಿದೆ. ಇದು ದೇಹದ ನಿಖರವಾಗಿ ಅಳೆಯಲು ಪಡೆಯುವುದು ಕಷ್ಟ. ಅದಕ್ಕಾಗಿ ಇದನ್ನು BMI ಮೂಲಕ, ಅಂದರೆ ಬಾಡಿ ಮಾಸ್ ಇಂಡೆಕ್ಸ್, ಇದನ್ನು ವೇಟ್ ನಮ್ಮ ತೂಕವನ್ನು ಹೈಟಿಂದ ತೂಕ KG ಮತ್ತು ಅದನ್ನು ಹೈಟು ಮೀಟರಿಂದ ಭಾಗಿಸಿ ನೋಡುತ್ತೇವೆ. ಅದು ಅಂದಾಜು 25 ಮೇಲೆ ಬಂದಾಗ ನಾವು ಒಬೆಸಿಟಿ ಅಂತ ಸ್ಥೂಲಕಾಯತೆ ಅಂತ ಹೇಳುತ್ತೇವೆ. ಮತ್ತು ಅದರ ವಿವಿಧಗಳೆಂದರೆ ಇದು ಫಿಮೇಲ್ಸ್ ಅಂದರೆ ಮಹಿಳೆಯರಲ್ಲಿ 35 cm ಮೇಲ್ಪಟ್ಟವರಿಗೆ ಅದು ಇದು ಈಗ ಸ್ಟಾರ್ಟ್ ಆಗಿದೆ ಅಂತ ಚಿಹ್ನೆ. ಇದರಲ್ಲಿ ಪುರುಷರಲ್ಲಿ 40 cm ಮೇಲೆ ಬಂದಾಗ ಸ್ಟಾರ್ಟ್ ಆಗಿದೆ. ಹಾಗೆ ಮತ್ತು ವೇಸ್ಟ್ ಟು ಹಿಪ್ ರೇಷಿಯೋ ಅಂತೀವಿ ಅವರದ್ದು, ಅದ್ರದ್ದು ಮೂಲಕನೂ ಕಂಡುಹಿಡಿಯಬಹುದು. ನಾವು ಸ್ಥೂಲಕಾಯತೆಗೆ ಕಾರಣಗಳು ಏನಾಗಿರಬಹುದು, ಈಗ ಯೂಶ್ವಲಿ ನಾವು ಯಾವ ಎನ್ವೈರನ್ಮೆಂಟಲ್ಲಿ ಇದ್ದೀವಿ ಪರಿಸರ ಅದು ಮುಖ್ಯವಾಗಿ ಕಾರಣವಾಗುತ್ತೆ. ನಾವು ಏನು ದಿನವಳಿಕೆ ಚಟುವಟಿಕೆಗಳು ಮತ್ತು ಸಾಮಾಜಿಕ ಅಂಶಗಳು ಮುಖ್ಯವಾಗಿರುತ್ತವೆ. ಅನುವಂಶಿಕ ಅಂದರೆ ಹೆರಿಡಿಟರಿ ಒಂದು ಮುಖ್ಯ ಕಾರಣವಾಗಿರುತ್ತೆ. ಮತ್ತು ನಮಗೆ ತಿನ್ನುವ ಅಸ್ವಸ್ಥತೆ, ಈಗ ಬಿಂಜ್ ಈಟಿಂಗ್ ಡಿಸಾರ್ಡರ್ ಅಂತೀವಿ, ಅದರಿಂದನೂ ತುಂಬ ಕಾರಣಗಳು ಉಂಟಾಗುತ್ತವೆ. ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕುಷಿಂಗ್ ಸಿಂಡ್ರೋಮ್, PCOD ಈ ಥರ ಮುಂತಾದ ಕಾಯಿಲೆಗಳಿಂದನೂ ಆಗಿರುತ್ತೆ. ಮತ್ತು ತೂಕ ಇತಿಹಾಸವನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ. ಮತ್ತು ಗರ್ಭಧಾರಣೆ ಆದ ಕೂಡಲೇ ತೂಕ ಹೆಚ್ಚು ಆಗುವುದು ಸಹಜ. ಮತ್ತು ಡ್ರಗ್ಸ್, ಯೂಶ್ವಲಿ ನಾವು ಸ್ಟೀರಾಯ್ಡು ಮತ್ತು ಮುಂತಾದ ಆ್ಯಂಟಿಸೈಕ್ಯಾಟ್ರಿಕ್ ಮೆಡಿಕೇಷನ್ ಕೊಟ್ಟಾಗ ಅವರಿಗೆ ಸ್ಥೂಲಕಾಯತೆ ಆಗುವುದು ಕಂಡುಬರುತ್ತೇವೆ. ರೋಗಿಗಳಲ್ಲಿ ಅಥವಾ ಇವರಲ್ಲಿ ಏನು ನಮಗೆ ಲಕ್ಷಣಗಳು ಕಂಡುಬರುತ್ತವೆ ಅಂದರೆ ಅವರು ಮಾಡುವ ದೈಹಿಕ ಕಾರ್ಯಗಳು ನಿರ್ವಹಿಸಲು ಅಸಮರ್ಥ ಆಗಿರುತ್ತೆ. ಅವರಿಗೆ ತುಂಬ ಆಯಾಸವಾಗಿರುತ್ತದೆ. ಚರ್ಮದಲ್ಲಿ ತೊಂದರೆಗಳು ಅಂದರೆ ಏನೆಂದರೆ ಬೆನ್ನಿನ ಮೇಲೆ ಹಿಗ್ಗಿದ ಗುರುತುಗಳಿರುತ್ತವೆ. ಓಕೆ, ಅವರು ಮಲಗುವಾಗ ಗೊರಕೆ ಬರುವುದು, ಬೆವರು ಬರುವುದು, ಈಗ ಮುಂತಾದ ತೊಂದರೆಗಳು ಉಂಟಾಗುತ್ತಿರುತ್ತವೆ. ಅವ್ರಿಗೂ ರೋಗ ನಿರ್ಣಯ ಮಾಡಲು ನಾವು ತಿಳಿದ ಹಾಗೆ ಮುಂತಾದ BMI ಹಾಗೂ ಅವರಿಗೆ ಆಗಾಗ ನಾವು ದೈಹಿಕ ಪರೀಕ್ಷೆಗಳನ್ನು ಮಾಡುವುದು ಮುಖ್ಯವಾಗಿರುತ್ತದೆ. ಎತ್ತರ, ತೂಕ, ಪ್ರಮುಖ ಚಿಹ್ನೆಗಳನ್ನು ಗುರುತಿಸುವುದು, ಹೃದಯ ಬಡಿತ, ರಕ್ತದೊತ್ತಡ, ಹೊಟ್ಟೆಯನ್ನು ಪರೀಕ್ಷಿಸುವುದು ಮುಖ್ಯವಾಗಿರುತ್ತದೆ. ಮತ್ತು ಆರೋಗ್ಯ ಇತಿಹಾಸ ತಿಳಿಯುವುದು ಮುಖ್ಯವಾಗಿರುತ್ತದೆ. ಈಗ ತಡೆಗಟ್ಟುವುದು ಹೇಗೆಂದರೆ ನಿಯಮಿತ ವ್ಯಾಯಾಮ. ನಾವು ಒಂದು ವಾರಕ್ಕೆ 150-30 ನಿಮಿಷ ವ್ಯಾಯಾಮ ಮಾಡಬೇಕು. ದಿನಕ್ಕೆ ಅಂದಾಜು 45 ನಿಮಿಷ ಮಾಡಬೇಕು. ಮತ್ತು ನಾವು ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ, ಅಂದರೆ ಚಲನೆ ಮಾಡಬೇಕು. ಅದು ಮುಂಜಾನೆ ವಾತಾವರಣದಲ್ಲಿ ಮಾಡಿದರೆ ತುಂಬ ಉಪಯೋಗಕಾರಿ. ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳಂತಹ ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುವಂತಹ ಪೌಷ್ಟಿಕಾಂಶ ದಟ್ಟವಾದ ಆಹಾರಗಳಿಂದ ನಿಮಗೆ ಆದ್ಯತೆ ನೀಡಬೇಕು. ಮತ್ತು ಆಲ್ಕೋಹಾಲ್ ಮತ್ತು ಮಿತಿಗೊಳಿಸಿ ಹಾಗೂ ಮತ್ತು ನಿಮ್ಮ ಧೂಮಪಾನ ಅವು ಎಲ್ಲವೂ ಇದಕ್ಕೆ ನಿಯಂತ್ರಿಸಿದರೆ ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ನಿಮ್ಮ ತೂಕವನ್ನು ನೀವು ವೀಕ್ಲಿ ಟ್ರ್ಯಾಕ್ ಮಾಡಿದ್ದರಿಂದ ಇದು ನಿಮಗೆ ಹೆಲ್ಪ್ ಆಗಿರುತ್ತೆ. ಮತ್ತು ನಿಮಗೆ ಅದರಿಂದ ಉಂಟಾಗುವ ತೊಡಕುಗಳಿಗೆ ಬಂದರೆ ಇದು ಮಧುಮೇಹ 2 ಅಂತ ಹೇಳ್ತೀವಿ, ಡಯಾಬಿಟಿಸ್ ಟೈಪ್ 2 ಡಯಾಬಿಟೀಸು ಇದಕ್ಕೆ ತೊಂದರೆ ಆಗುವುದು ಕಾರಣ ಆಗುತ್ತೆ. ಹೃದಯ ರೋಗ ಆಗುವ ಕಾರಣ, ತೀವ್ರ ರಕ್ತದ ಒತ್ತಡ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಪಿತ್ತಕೋಶದ ಕಾಯಿಲೆ ಆಗಬಹುದು ನಿಮಗೆ. ಮತ್ತು ಹೈ ಕೊಲೆಸ್ಟ್ರಾಲ್ ಆಗಿರುತ್ತೆ, ಇದರಿಂದ ನಿಮಗೆ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ, ಅದು ಆಗಿರುತ್ತೆ. ಮತ್ತು ಬಂಜೆತನದ ತೊಂದರೆ ಆಗಬಹುದು. ಮತ್ತು ಚಿಕಿತ್ಸೆಗೆ ಬಂದರೆ ನಮಗೆ ಚಿಕಿತ್ಸೆಯಲ್ಲಿ ನಾವು ಆರೋಗ್ಯಕರ ಆಹಾರ ಯೋಜನೆ ಮತ್ತು ನಿಯಮಿತ ದೈಹಿಕ ಚಟುವಟಿಕೆಗಳು ತುಂಬ ಮುಖ್ಯವಾಗಿರುತ್ತದೆ. ಮತ್ತು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುವುದು, ತೂಕ ನಿರ್ವಹಣೆಗೆ ಕಾರ್ಯಕ್ರಮಗಳು ತೊಡಕೊಳ್ಳೋದು, ಮತ್ತು ತೂಕ ನಷ್ಟ ಔಷಧಿಗಳು ನಿಮಗೆ ನಾವು ಕೊಡುತ್ತೇವೆ. ಅದು ಯಾವಾಗ ಅಂದಾಗ ನಿಮಗೆ ಮೊದಲಾದ ಎಲ್ಲ ಚಟುವಟಿಕೆಗಳು ನಿಮಗೆ ಯಾವುದು ಕೆಲಸ ಮಾಡುತ್ತಿರಲಾಗ ನಿಮಗೆ ಅಂತಿಮವಾಗಿ ಬೆರಾಟಿಕ್ ಸರ್ಜರಿನೂ ಇದೆ. ಅದು ಎಲ್ಲ ನೋಡಿಕೊಂಡು ನಿಮಗೆ ಯಾವುದು ವೈದ್ಯಕೀಯ ಯಾವುದು ಔಷಧಿಗಳು ಯಾವುದು ಹೆಲ್ಪ್ ಆಗಲಾದಾಗ ಲಾಸ್ಟ್ ಆಪ್ಷನ್ನು ಅದನ್ನು ಇಟ್ಕೊಂಡಿರ್ತೀವಿ. ಮತ್ತು ಈಗ ಮೇಡಮ್ಮು ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ಹೇಳಿದಂತಹ ಮಾಹಿತಿಗಳನ್ನೆಲ್ಲ ನೀವು ಕೇಳಿದ್ದೀರಿ. ಇನ್ನು ಡಾಕ್ಟರ್ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನು ಕೊಡ್ತಾರೆ. ನೀವು ಕರೆ ಮಾಡಬಹುದಾದಂಥ ದೂರವಾಣಿ ಸಂಖ್ಯೆಗಳು 244-344-14 ಹಾಗೂ 244-344-16. ಹಲೋ ಡಾಕ್ಟರ್, ನಾವು ವರ್ಕ್ಶಾಪ್ ಕತ್ತೆ ಅಂತ ಹೇಳಿ ಸೋಶಿಯಲ್ ವರ್ಕರ್ ಗದಗ ಡಿಸ್ಟ್ರಿಕ್ಟ್ ಮಾತಾಡೋದು. ಹಾ ನಮಸ್ಕಾರ ಸರ್, ಹೇಳ್ರಿ. ಹಾ ನಮಸ್ಕಾರ. ಒಬ್ಬ ಸಾಮಾನ್ಯ ಮನುಷ್ಯಾಗ ಅವನ ಹೈಟ್ಗೆ ಎಷ್ಟು ತೂಕ ಇರ್ಬೋದು ಅಂತ? ಹಾ ಸರ್, ಕರೆಕ್ಟ್ ಸರ್. ಈಗ ಫಾರ್ ಎಕ್ಸಾಂಪಲ್ ನಿಮ್ದು 172 centimeter ಹೈಟ್ ಇದೆ ಸರ್, ಅದರಲ್ಲಿ ನೀವು 100 centimeter ಕಳೀರಿ ಅಂದ್ರೆ 72 ಬರುತ್ತೆ. 72 ಪ್ಲಸ್ ಆರ್ ಮೈನಸ್, ಈಗ 77 ಪ್ಲಸ್ ಮಾಡಿದರೆ 77 ಬರುತ್ತೆ, 77 ಮೈನಸ್ ಮಾಡಿದರೆ ನಿಮಗೆ 65, ಆ ಥರ ನಿಮಗೆ ಪ್ಲಸ್ ಆರ್ ಮೈನಸ್ ಇರಬೇಕು. ಇದ್ರ ಮೇಲೆ ನೀವು ಎಷ್ಟು ಬರುತ್ತಲ್ಲ ಇದು, ಅದ್ರ ನಿಮಗೆ ಹೆಚ್ಚಾದ ನಿಮ್ಮದು ತೂಕ ಅಂತ ಅರ್ಥ. ಅದು ಅಂದಾಜು ನಿಮಗೆ, ಇಲ್ಲಾಂದರೆ ನಾವು ನಿಮಗೆ BMI ಅಂತ ಹೇಳಿದ್ದೆವು ಅವಾಗ, ಬಾಡಿ ಮಾಸ್ ಇಂಡೆಕ್ಸ್, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಿಮ್ಮದು ಹೈಟ್ ಏನಿರುತ್ತಲ್ಲ ಅದರಿಂದ ಡಿವೈಡೆಡ್ ಬೈ ಹೈಟ್, ನಿಮ್ಮದು ಏನಿರಬೇಕಂದ್ರೆ ಅದು ಸೆಂಟಿಮೀಟರ್ ವೇಟು ಡಿವೈಡೆಡ್ ಬೈ KGಯಲ್ಲಿ ಮೀಟರ್ ಸ್ಕ್ವೇರ್, ಅದು ಡಿವೈಡ್ ಮಾಡಿ BMI ಮಾಡಿ ಕಂಡು ಹಿಡ್ಕೋಬೇಕು. ಅದು 25 ಮೇಲಿದ್ದಾಗ ನಿಮಗೆ ನಾವು ಒಬೆಸಿಟಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಹಾಂ, ಈಗ ನೋಡ್ರಿ, ನಿದ್ದೆ ಮಾಡೋದು ಇಂದ ಅಪಾಯ ಯಾವಾಗ ನಿದ್ದೆ ಮಾಡ್ತೀರಿ ಅದು ಭಾಳ ಇಂಪಾರ್ಟೆಂಟ್ ಐತೆ ರೀ. ಈಗ ಮಧ್ಯಾಹ್ನ ಮಲ್ಕೊಳ್ಳೋರು, ಮುಂಜಾನೆ ಮಲ್ಕೊಳ್ಳೋರು, ಅವ್ರದ್ದು ಏನಿದೆ ಅಲ್ಲ ಅದು ತೊಂದರೆ ಆಗುತ್ತೆ ನಿಮ್ಗೆ ವೇಟ್ ಗೇನ್ ಆಗೋಕ್ಕೆ. ಈಗ ವೇಟ್ ಜಾಸ್ತಿ ಇದ್ದವರು ಮುಂಜಾನೆ ಮಧ್ಯಾಹ್ನ ಮಲಗ್ತಿರ್ತಾರೆ, ಅದೇ ಹೇಳ್ತಾ ಇದೆ ನಿಮಗೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಒಂದು ಬರುತ್ತೆ ಕಾಯಿಲೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ರಾತ್ರಿಯಲ್ಲಿ ನೀವು ಗೊರಕೆ ಹೊಡೆದ್ಬಿಟ್ಟು ರಾತ್ರಿ ಚೆನ್ನಾಗಿ ನಿದ್ದೆ ಆಗೋಲ್ಲ, ಅವಾಗ ಏನಾಗುತ್ತೆ ಮುಂಜಾನೆ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಥರ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ನಮಗೆ ಶ್ವಾಸಕೋಶ ಡಾಕ್ಟರ್ ಕಡೆ ಹೋಗ್ಬಿಟ್ಟು ಸ್ಲೀಪ್ ಸ್ಟಡೀಸ್ ಅಂತ ಮಾಡ್ತೀವಿ. ಓಕೆ, ಈ ಉಸಿರಾಡೋದು ನಿಮಗೆ ಅದನ್ನು ಸ್ಟಡಿ ಮಾಡ್ತೀವಿ, ನಿಮ್ದು ಏನೋ ತೊಂದರೆ ಇದೆ ಅಂತ ನೋಡ್ಕೊಂಡ್ಬಿಟ್ಟು. ಅದು ತುಂಬ ಒಬೇಸ್ ಇದ್ದವರು, ತುಂಬ ಇದು ಇದ್ದವರಿಗೆ ಅದಕ್ಕೆ ನಾವು ನಿಮಗೆ ಅದರದೇ ಥರದ್ದು ಇದಿದೆ, ಟ್ರೀಟ್ಮೆಂಟ್ ಇದೆ. ಇನ್ನು ಮುಂದಿನ ಕರೆ, ನಿಮ್ಮ ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ರಿ. ಹಲೋ ಹಲೋ, ಕೇಳ್ತಾ ಇದೆ ಹೇಳ್ರಿ. ಈಶ್ವರಪ್ಪ ಅಂತ. ಹಾ ನಮಸ್ಕಾರ ಸರ್, ಹೇಳ್ರಿ. ಸರ್, ಈಗ ಸಾಮಾನ್ಯ ಮನುಷ್ಯನ ತೂಕ ಎಷ್ಟಿರ್ಬೇಕು ಸರ್? ಈಗ ತೂಕ ಅದೇ ಹೇಳಿದ್ನಲ್ಲ ನಿಮ್ಗೆ, ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ 6 feet ಇದ್ದವ್ರಿಗೆ ಬೇರೆ ಆಗುತ್ತೆ, 5 feet ಇದ್ದವ್ರಿಗೆ ಬೇರೆ ಆಗುತ್ತೆ, 5.5 ಇದ್ದವ್ರಿಗೆ ಬೇರೆ ಆಗುತ್ತೆ. ಸೊ ಆ ಥರ ಇದೆ ನಿಮ್ಗೆ. ಅದಕ್ಕೆ ಅಂದಾಜಾಗಿ ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂದರೆ, ನಿಮ್ಮದು ಹೈಟ್ ಏನಿದೆ ಅಲ್ಲ ಅದನ್ನು 100 ಕಲ್ಕೊಳ್ಳಿ. ಓಕೆ, ಅದರ ಪ್ಲಸ್ ಆರ್ ಮೈನಸ್ ಇರಬೇಕು ನಿಮ್ಮದು ವೇಟ್. ಆ ಥರ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅವಾಗೇ ಹೇಳಿದ್ವಲ್ಲ ನಾವು 172 centimeter ಅಂದರೆ ಅದನ್ನು 100 ತೆಗೀರಿ, 72 kg. ಹಾಂ, ಅದನ್ನು ನೀವು ಒಂದು ಅದರಿಂದ 5 ಜಾಸ್ತಿ ಇರ್ಬೋದು, 5 ಕಮ್ಮಿ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮದು ತೂಕ ಜಾಸ್ತಿ ಇದೆ. ಓಕೆ. ಹಲೋ, STM ಆರೋಗ್ಯ ಸಂವಾದ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ? ಮೇಡಮ್, ನಾವು ನರಗುಂದ ತಾಲೂಕು ಶಿರೋಳದಿಂದ ರೀ ಮೇಡಮ್ ಮಾತಾಡೋದು. ತಮ್ಮ ಹೆಸರು? ಸುರೇಶ್ ಬನ್ನಿಂಗ್ರ ಅಂತ. ಸುರೇಶ್ ಅವರ ಪ್ರಶ್ನೆ ಕೇಳ್ರಿ. ಮೇಡಮ್, ಈಗ ಮಲ್ಕೊಂಡಾಗ ಗೊರಕೆ ಬರುತ್ತಲ್ರಿ, ಅದಕ್ಕೆ ಏನು ಕಾರಣ ಇರಬಹುದು? ಈಗ ಗೊರಕೆ ಬರೋಕ್ಕೆ ಮುಂತಾದ ಕಾರಣಗಳು ಇದಾವೆ ರೀ. ಫಸ್ಟ್ ನೋಡ್ರಿ, ಗೊರಕೆ ಹೊಡೋಕ್ಕೆ ನಿಮಗೆ ಮೂಗಿಂದ ಹಿಡ್ಕೊಂಡು ಶ್ವಾಸಕೋಸ್ತನ ನಿಮಗೆ ಉಸಿರಾಡೋಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಓಕೆ, ನಿಮ್ಮ ಮೂಗಿಂದನೇ ತೊಂದರೆ ಇತ್ತಂದ್ರೂ ಗೊರಕೆ ಬರುತ್ತೆ, ಮತ್ತು ಅತಿಯಾದ ತೂಕ ಇದ್ದಾಗೂ ಬರುತ್ತೆ. ಸೊ ಅತಿಯಾದ ತೂಕ ಇದ್ದಾಗ ಏನಾಗುತ್ತೆ, ನಿಮ್ಮ ಶ್ವಾಸಕೋಸ ಮೇಲೆ ಪ್ರಭಾವ ಬೀಳುತ್ತೆ, ಅವಾಗಿಂದನೂ ಗೊರಕೆ ಹೊಡೆಯುತ್ತೆ. ಸೊ ನಿಮ್ಮದು ತೂಕ ಕಮ್ಮಿ ಮಾಡೋದರಿಂದ ಗೊರಕೆ ಹೊಡೆಯೋದು ಕಮ್ಮಿ ಆಗುತ್ತೆ, ಬಟ್ ಮೂಗಿನ ಸಮಸ್ಯೆ ಇತ್ತಂದರೆ ತೂಕಕ್ಕೆ ಅದಕ್ಕೂ ಸಂಬಂಧ ಇರಲ್ಲ. ಸರ್, ಇನ್ನೊಂದು ಪ್ರಶ್ನೆ ರೀ. ಹ್ಞೂ, ಹೇಳ್ರಿ. ಈಗ ನಡೆಯುವಾಗ ಮಾತಾಡ್ತಾ ಇದ್ರೆ ಸ್ವಲ್ಪ ದನು ಆಗುತ್ತಲ್ಲ ಸರ್, ಅದಕ್ಕೆ ಏನು ಕಾರಣ ಇರ್ಬೋದು? ಹಾಂ ನೋಡಿ, ನಡುವಾಗ ಮಾತಾಡುವಾಗ ಅಂದರೆ ನಿಮ್ಗೆ ಇದೇನಂದರೆ ಡೇ ಟು ಡೇ ಆ್ಯಕ್ಟಿವಿಟಿ, ನೀವು ನಾರ್ಮಲ್ ಆ್ಯಕ್ಟಿವಿಟಿ ಮಾಡುವಾಗ ದನು ಆಗ್ತಾ ಇದೆ ಅಂದರೆ ಅದಕ್ಕೆ ಮುಂತಾದ ಕಾರಣಗಳು ಇರ್ತಾವೆ ರೀ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ ನಿಮಗೆ, ಶ್ವಾಸಕೋಶದ ಮೂಗಿಂದ ಹಿಡ್ಕೊಂಡು ಶ್ವಾಸಕೋಶತನ ನಿಮಗೆ ಅದು ಏನಿದೆ ಪ್ರಾಬ್ಲಮ್ ಅದನ್ನು ನೋಡಬೇಕಾಗತ್ತೆ. ಓಕೆ, ಅದರಲ್ಲಿ ಸೊ ನಿಮ್ದು ಯಾವ ತೊಂದರೆ ಇದೆ ಅಂತ ನೀವು ಟೆಸ್ಟ್ ಮಾಡಿಸ್ಬೇಕಂದ್ರೆ ನೀವು ನಮ್ಮ ವೈದ್ಯಕೀಯ ವಿಭಾಗದಲ್ಲಿ, ಓಕೆ, ಕಿವಿ ಮೂಗಿಂದ ವಿಭಾಗ ಇದೆ, ಒಮ್ಮೆ ಬಂದುಬಿಟ್ಟು ಸೊ ಒಮ್ಮೆ ನೀವು ಯಾವುದೇ ಥರದ್ದು ಒಮ್ಮೆ ಚಿಕಿತ್ಸೆ ಮಾಡಿಸಿ. ಈ ಕಿವಿ ಮೂಗು ಗಂಟಲು ತಜ್ಞರ ಅಂದ್ರೆ ಶ್ವಾಸಕೋಶ ತಜ್ಞರ ಅಲ್ಲ, ಈಗ ನೋಡ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಕಿವಿ ಮೂಗಿನ ಸಮಸ್ಯೆ ಇತ್ತಂದ್ರು ಮಾತಾಡೋಕ್ ಸಮಸ್ಯೆ ಆಗುತ್ತೆ ಒಮ್ಮೊಮ್ಮೆ. ಓಕೆ, ಶ್ವಾಸಕೋಶದ್ದು ಒಳಗೆ ತೊಂದರೆ ಇತ್ತಂದ್ರೆ ನಿಮ್ಗೆ ಯೂಶ್ವಲಿ ಒಬೇಸ್ ಇದ್ದವರಿಗೆ ಈ ತರ ತೊಂದರೆ ಆಗ್ತಿರುತ್ತೆ ಮಾತಾಡೋ ಮುಂದೆ. ಸೊ ಶ್ವಾಸಕೋಶದ್ದು ಬಹಳ ನಿಮ್ಗೆ ತೊಂದರೆ, ಅದಕ್ಕೂ ಮಾತಾಡೋದಕ್ಕೆ ಏನು ಅಷ್ಟೇನು ಸಂಬಂಧ ಇರಲ್ಲ, ಮೇನ್ ಮೂಗು ಮತ್ತೆ ನಿಮ್ದು ತೂಕ. ಹಲೋ ಹಲೋ ಡಾಕ್ಟರ್ ನಮಸ್ಕಾರ, ನಾ ಧ್ರುವ ಆನಂದ್ ಸರ್ ಬಾಲ್ಕೊಂಡಿದ್ದು ಮಾತಾಡ್ಕೊಂಡು. ಹಾ ನಮಸ್ಕಾರ ಸರ್, ಧ್ರುವ ಸರ್. 75 ಇಯರ್ಸ್ ಓಲ್ಡ್ ಡಾಕ್ಟರ್. ಗುಡ್ ಈವ್ನಿಂಗ್ ಸರ್. ನಂದು ಪ್ರಶ್ನೆ ಅಂತಂದ್ರೆ, ಈ ಫಾರಿನ್ ದಾಗ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಥ್ರೂ ರೋಬೋಟಿಕ್ ಸರ್ಜರಿಲಿ ಅದನ್ನೆಲ್ಲ ರಿಮೂವ್ ಮಾಡಿಬಿಡ್ತಾರೆ ಕೊಲೆಸ್ಟ್ರಾಲ್, ಒಂದು. ಎರಡನೇದು ಹಾರ್ಮೋನ್ ಟ್ರೀಟ್ಮೆಂಟ್ ಒಂದು ಮಾಡ್ತಾರೆ, ಅದರಲ್ಲೇನು ಇದಾಗ್ತದೆ. ಆಮೇಲೆ ನೀವು ಹೇಳಂಗೆ ಜೆನೆಟಿಕ್ ಇಂಜಿನಿಯರಿಂಗ್ ಬಹಳ ಅಡ್ವಾನ್ಸ್ ಕಂಟ್ರಿಂದ ಬಹಳ ಅಡ್ವಾನ್ಸ್ ಆಗಿದೆ. ಅವು ಸೆಲ್ಫ್ ಕರೆಕ್ಟ್ ರೆಕ್ಟಿಫೈ ಮಾಡಿಕೊಂಡು ಮುಂದೆ ಅವ್ರಿಗೆ ಒಬೆಸಿಟಿ ಬರ್ಲಾರ್ದಂಗೆ ಮಾಡಿಬಿಡ್ತಾರೆ. ಆ ಟೆಕ್ನಾಲಜಿ ನಮ್ಮ ಇಂಡಿಯಾದಾಗ ಬಂದದ ಏನೇ ಬೇಕಾಯ್ತು ಸರ್? ಬಂದಿದೆ ಸರ್, ಅದೇ ನಿಮ್ಗೆ ಹೇಳ್ತಾ ಇದ್ದೆ ನಾನು. ಬಿರಾಟಿಕ್ ಸರ್ಜರಿ ಅಂತ ಹೇಳಿದೆ, ಅದರಲ್ಲಿ ಲೈಪೋಸಕ್ಷನ್ ಅಂತ ಮಾಡ್ತಾರೆ. ನಿಮ್ದು ತುಂಬ ಇರೋದು ಫ್ಯಾಟ್ ಏನಿದೆ ಅಲ್ಲ, ಅದನ್ನು ಹೊರಗಡೆ ಬೊಜ್ಜನ್ನು ತೆಗಿತಾರೆ, ಇದನ್ನ ಅದ್ರ ತೂರನ್ನು ಮಾಡ್ತಾರೆ. ಮತ್ತು ಅದು ಬಿಟ್ಟರೆ ಮಾಲ್ ಅಬ್ಸರ್ಷನ್ ಪ್ರೊಸೀಜರ್ಸ್ ಇದಾವೆ. ನಿಮ್ಮ ಹೊಟ್ಟೆಯ ಗ್ರಾತ ಏನಿದೆ ಅದನ್ನು ಕಮ್ಮಿ ಮಾಡ್ತೀವಿ. ಓಕೆ, ಬಲೂನ್ ಪ್ಲೇಸ್ ಮಾಡಿಬಿಟ್ಟು ಹೊಟ್ಟೆದು, ಯಾಕಂದರೆ ಹೊಟ್ಟೆ ದೊಡ್ಡದಿದ್ದಷ್ಟು ನಿಮ್ಗೆ ಹಸು ಜಾಸ್ತಿ ಆಗುತ್ತಲ್ಲ, ಆ ಥರ ಮಾಡ್ತೀವಿ. ಅದು ಇನ್ನೂ ಜೀನ್ ಲೆವೆಲ್ ಇನ್ನೂ ಬಂದಿಲ್ಲ ಸರ್ ನಮ್ಮಲ್ಲಿ, ಅದರದ್ದು ನಡೀತಾ ಇದೆ ಈಗ ರಿಸರ್ಚ್ ಎಲ್ಲ. ಮುಂದೆ ಹಾರ್ಮೋನ್ ಹಾಗೆ ಅದೇ, ಈಗ ಹಾರ್ಮೋನಲ್ ಟ್ರೀಟ್ಮೆಂಟ್ ಏನಿದೆ, ಈಗ ಹಾರ್ಮೋನ್ ನಿಂದ ಆಗ್ತಾ ಇರೋ ಒಬೆಸಿಟಿ ಕಂಟ್ರೋಲ್ ಮಾಡಕ್ಕೆ ನಾವು ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಕೊಡಬಹುದು. ಓಕೆ, ಆ ತರ ಇದೆ ಇದೆ ಇದೆ. ಈಗ ಅದೇ ಹೇಳ್ತಾ ಇದೀವಿ, ನಿಮ್ಗೆ ಹಾರ್ಮೋನಲ್ ತೊಂದರೆ ಇರೋ ಕಾಯಿಲೆ ಇತ್ತಂದ್ರೆ ಅದಕ್ಕೆ ಹಾರ್ಮೋನ್ ಸಪ್ಲಿಮೆಂಟ್ಸ್ ಇದಾವೆ. ಇದೆ ಬರ್ಬೋದು ಸರ್ ಮುಂದೆ, ಈಗ ಎಲ್ಲ ತರದ ನಡೀತಾ ಇದೆ ಅಲ್ಲ ವೈಜ್ಞಾನಿಕ. ಡಾಕ್ಟರ್, ಈಗ ನೀವು ಆರಂಭದಲ್ಲೇ ಹೇಳಿದ್ರಿ ಬಹಳಷ್ಟು ಕಾರಣಗಳಿರ್ತಾವು ಸ್ಥೂಲಕಾಯತ್ವಕ್ಕೆ ಅಂಥೇಳಿ. ಈ ಸ್ಥೂಲಕಾಯತ್ವಕ್ಕೆ ಪ್ರಮುಖ ಕಾರಣಗಳು ನಮ್ಮ ಭಾರತೀಯರಲ್ಲಿ ಏನಾಗಿರಬಹುದು ನಿಮ್ಮ ಪ್ರಕಾರ? ಈಗ ನೋಡಿ, ನಾವು ಈಗ ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಅವತ್ತೆ ಇಂಡಿಯಾ ಈಸ್ ನೌ ಗೋಯಿಂಗ್ ಟುವರ್ಡ್ಸ್ ಡೆವಲಪ್ಡ್ ಕಂಟ್ರೀಸ್. ನಾವೆಲ್ಲ ಮೊದಲು ಏನಾಯಿತು ನಮ್ಮದು ಎಲ್ಲ, ನಾವೆಲ್ಲ ಹೋಗ್ಬಿಟ್ಟು ಸಣ್ಣವರಿದ್ದಾಗಿಂದ ಆಟ ಆಡ್ತಿದ್ವಿ, ನಾವು ಗ್ರೌಂಡಿಗೆ ಹೋಗ್ಬಿಟ್ಟು ಏನೇ ಒಂದು ಸಣ್ಣ ಕೆಲಸ ಇತ್ತಂದು ಹೊರಗಡೆ ಆಚೆ ಹೋಗಿ ಮಾಡ್ತಿದ್ವಿ. ಈಗೆಲ್ಲ ಏನಾಗ್ಬಿಟ್ಟಿದೆ, ಎಲ್ಲ ನಮಗೆ AI ಮತ್ತು ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ನಾವು ಒಂದೇ ಕುಂತಲ್ಲೇ ಮಾಡ್ತಾಯಿದ್ವಿ ಎಲ್ಲ ಕೆಲಸ. ಸೊ ಎಲ್ಲ ಮಷಿನ್ಸ್ ಮಾಡ್ತಾಯಿದ್ದಾವೆ. ಸೊ ಓವರಾಲ್ ಏನಾಗ್ತಾಯಿದೆ ಅಂತಂದರೆ ನಮ್ಮಲ್ಲಿ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಓವರಾಲ್ ಆ್ಯಕ್ಟಿವಿಟಿ ಕಮ್ಮಿ ಆದಮೇಲೆ ಏನಾಗುತ್ತೆ ಮನುಷ್ಯಗೆ, ನಮಗೆ ಇದು ಒಬೆಸಿಟಿ ಅನ್ನೋದು ನೀವು ಇದು ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂದೇ ಅದಕ್ಕೆ ನಮ್ಮ ಬಾಡಿಗೆ ನಾವೇ ಆದ ಕೆಲಸ ಕೊಡ್ತಾ ಇಲ್ಲ. ಸೊ ಇದು ಒಂದು ಅನ್ನಾದ ಕಾರಣ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದು ಹೇಳಬೇಕಂದ್ರೆ ಊಟದ ಪದ್ಧತಿ. ಓಕೆ, ಊಟದ ಪದ್ಧತಿ ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತಂದರೆ, ಎಲ್ಲರಿಗೂ ಈಗ ಫಾಸ್ಟಾಗಿ ಫುಡ್ ಬೇಕು, ಯಾರಿಗೂ ವೇಟ್ ಮಾಡೋದಿಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋದಿಲ್ಲ. ಆಯಿತಾ, ಎಲ್ಲ ರಿಸರ್ವ್ಡ್ ಫುಡ್ಡು, ಸ್ಯಾಚುರೇಟೆಡ್ ಫುಡ್ಸ್ ಇರ್ತವೆ, ಕಾರ್ಬೋಹೈಡ್ರೇಟ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತವೆ. ಸೊ ಎಲ್ಲ ರೆಡಿಮೇಡ್ ಫುಡ್ಸ್ ಇದೆ, ಅದನ್ನು ಮಾಡ್ಕೊಂಬಿಟ್ಟು ನಾವು ಇಮಿಡಿಯೇಟಾಗಿ ನಮಗೆ ಶಾರ್ಟ್ ಟೈಮಲ್ಲಿ ಊಟ ಮಾಡ್ತಾ ಇದ್ದೀವಿ. ಆಯಿತಾ, ಮತ್ತು ನಮ್ಮದು ನಮ್ಮದು ಕೆಲಸನೂ ಆ ಥರನೇ ಇದ್ದಾವೆ. ತುಂಬ ಇದಕ್ಕೆ ಸಿಟ್ಟಿಂಗ್ ಟೇಬಲ್ ವರ್ಕ್ ತುಂಬ ಜಾಸ್ತಿ ಇದೆ, ಈಗ ಎಲ್ಲ ವರ್ಕ್ ಫ್ರಮ್ ಹೋಮು ಆ ಥರ ನಡೀತಾ ಇದೆ. ಸೊ ಇದರಿಂದ ಈ ಥರ ಆಗೋ ಚಾನ್ಸಸ್. ಹಲೋ, STM ಆರೋಗ್ಯ ಸಂವಾದ. ಹಲೋ ಹಲೋ, ತಮ್ಮ ಹೆಸರು ಎಲ್ಲಿಂದ? ಕೋಕಟೆ ಮಾತಾಡಿದ್ರಿ, ಏನಂದ್ರಿ ಹೆಸರು? ಭೀಮರಾವ್ ಕೋಕಟೆ. ಹಾ, ಭೀಮರಾವ್ ಅವರ ಪ್ರಶ್ನೆ ಕೇಳ್ರಿ. ಮನುಷ್ಯ ಒಂದ ದಿವಸ 8 ಗಂಟೆ ಮಲ್ಕೋಬಹುದ್ರಿ? ಒಳ್ಳೆ ಕ್ವಶನ್. ಈಗ ನೀವು ಎಷ್ಟು ದಿನ ಎಷ್ಟು ಹೊತ್ತು ಮಲ್ಕೋಬಹುದು ಅಂತ ಹೇಳ್ತಿರಲ್ಲ, ಇದು ನಮ್ಗೆ 6-8 ಗಂಟೆ ಮ್ಯಾಕ್ಸಿಮಮ್ ಇದು. ನೀವು ಮಧ್ಯಾಹ್ನದ ನಾವು ಯಾವತ್ತು ಸೈಂಟಿಫಿಕ್ ಆಗಿ ಮಲ್ಗೋದು ಅಡ್ವೈಸೇ ಮಾಡಲ್ಲ. ನೀವು ಮಲ್ಕೊಂಡು ಮಿನಿಮಮ್ ನಾವು ಮ್ಯಾಕ್ಸಿಮ್ ಮಿನಿಮಮ್ ಆಗಿ 6 ಗಂಟೆ ಬೇಕೇ ಬೇಕು ನಿಮಗೆ, 8 ಗಂಟೆ ಮ್ಯಾಕ್ಸಿಮಮ್ ಮಾಡ್ಬೋದು. ಅದು ಒಳ್ಳೆ ಇದು ಚಿನ್ನೆ. ಅದಕ್ಕೆ ನಮ್ಮ ನಿದ್ದೆಯಲ್ಲೂ ಯಾವ ಥರ ಇದೆ ಅಂತಂದ್ರೆ, ಒಳ್ಳೆ ನಿದ್ದೆ ಆಗೋದು ಭಾಳ ಇಂಪಾರ್ಟೆಂಟ್ ಇದೆ. ನಮಸ್ಕಾರ ಸರ್. ನಮಸ್ಕಾರ. ಹಲೋ, STM ಆರೋಗ್ಯ ಸಂವಾದ. ನಮಸ್ತೆ, ತಮ್ಮ ಹೆಸರು? ಯಲಬುರ್ಗಿ ತಾಲೂಕಿಂದ ತುಂಬರಗುದ್ದಿಯಿಂದ ಬಸವರಾಜ್ ಮಸಿಗೇರಿ ಅಂತ ಹೇಳಿ ಮಾತಾಡೋದು. ಬಸವರಾಜ್ ಅವರ ಕೇಳ್ರಿ ಪ್ರಶ್ನೆ. ಇದು ನಮ್ಮ ಮೇಡಮಕ್ಕಳಿಗೆ 65-70 ಕೆಜಿ ತೂಕ ಹೆಚ್ಚು ಕಡಿಮೆ ಅಂದಾಜ್ ಐತ್ರಿ ಮೇಡಮ್? ಹಾ, ಕೇಳ್ತಾ ಇದ್ದಾರೆ ಡಾಕ್ಟರ್. ಹೇಳ್ರಿ, ಕೇಳಿಸ್ತಾ ಇದೆ. ಹ್ಞೂ. ಆಮೇಲೆ ಕಾಲು ಐತ್ರೋಟೈಕ ಏನಂತಾರಲ್ರಿ, ವಾತದ ಟೈಪ್, ಆ ಟೈಪ್ ವಾತ ಬಂದಂಗಾಗಿ ಮೊಣಕಾಲು ಒಂದು ಎಡಗಾಲು ಬಗ್ಗದ ಇಲ್ಲ ಸರ್? ಸರಿಯಾಗಿ ಕರೆಕ್ಟ್. ಈಗ ನೋಡ್ರಿ, ಅದೇ ಈಗ ಏನಾಗುತ್ತೆ, 50 ಇದು 50 ಅಂದಮೇಲೆ ಮುಟ್ಟು ನಿಂತಮೇಲೆ ಏನಾಗುತ್ತೆ ಅಂದರೆ ಹಾರ್ಮೋನಲ್ ನಿಮ್ಗೇನಾಗುತ್ತೆ ಸ್ಟಾಪ್ ಆಗಿಬಿಡುತ್ತೆ, ಸಪ್ಲಿಮೆಂಟ್ ಇರುತ್ತಲ್ಲ ಬಾಡಿಯಲ್ಲಿ, ಅದು ಅವಾಗ ಏನಾಗುತ್ತೆ ಅಂದರೆ ಯೂಶ್ವಲಿ ಈಗ ತೂಕನೂ 65 ಇದೆ ಅಂತ ಹೇಳಿದ್ದೀರ, ಇದರಲ್ಲಿ ಇಷ್ಟು ವೇಟ್ ಇದ್ದವರಿಗೆ ಮೊಣಕಾಲ ಮೇಲೆ ಏನಾಗುತ್ತೆ ಪ್ರಭಾವ ಬೀಳುತ್ತೆ, ಮೇನ್ ನಮ್ಮ ತೂಕ ಬೀಳೋದೆ ಮೊಣಕಾಲ ಮೇಲೆ. ಸೊ ಅವರಿಗೆ ಈ ವಯಸ್ಸಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಓಕೆ, ಮೊಣಕಾಲು ಅವಾಗ ಏನಾಗ್ತಾವೆ ಅಂದರೆ ಅವು ಎಲ್ಲ ಸೌಕ್ಲಿಕ್ಕೆ ಬಂದು ಅವು ಈ ಥರ ತಂದೆ ಆದ ಒಂದು ಶೇಪ್ ತೊಗೊಂಡ್ಬಿಡ್ತಾವೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ಮೂಳೆ ವಿಭಾಗಕ್ಕೆ ವಿಚಾರಿಸಿ ನಮ್ಮಲ್ಲಿ, ಅದಕ್ಕೆ ಎಲ್ಲ ಈಗೆಲ್ಲ ಸರ್ಜರೀಸ್ ಎಲ್ಲ ಬಂದಿದ್ದಾವೆ. ಯಾಕೆ ನಿಮ್ಮದು ಚಿಪ್ಪಿಂದು ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಸೊ ಆ ಥರದೆಲ್ಲ. ಎಲ್ಬಿನ್ ಡಾಕ್ಟರ್ ಕಡೆ ತೋರಿಸಂತೀರಿ? ಹಾಂ, ಎಲ್ಬಿನ್ ಡಾಕ್ಟರ್ ಕಡೆ ತೋರಿಸ. ಓಕೆ, ನಮಸ್ಕಾರ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಹಲೋ ರೀ. ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಮೇಡಮ್. ನಮಸ್ತೆ, ತಾವು ಎಲ್ಲಿಂದ ಕರೆ ಮಾಡೋದು? ನಾವು ಜಮಖಂಡಿ ತಾಲೂಕು ಚಿಕ್ಕಪಡಿಸಲಿಂದ ರಮೇಶ್ ಕಂಕನವಾಳಿ ರೀ. ರಮೇಶ್ ಅವರ, ಸ್ವಲ್ಪ ರೇಡಿಯೋದಿಂದ ಮುಂದೆ ಬಂದು ಪ್ರಶ್ನೆ ಕೇಳ್ರಿ. ಆಯ್ತ್ರಿ ಮೇಡಮ್. ಅದ್ರ ಸ್ಕೂಲ್ ಕಾಯಿ ಬರದಂತ್ರಿ ಸಾಹೇಬ್ರ? ಸ್ಕೂಲ್ ಕಾಯಿ ಬರದಾಗೆ ಆರು ಪಾತ್ರ ಪ್ರಮುಖ ಪಾತ್ರ ವಹಿಸ್ತೈತಲ್ರಿ? ಹಾಂ ರೀ, ಈಗ ಅದೇ ಆ್ಯಕ್ಚುಲಿ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಅದನ್ನ ಹೇಳಿದಿಲ್ಲ ನಿಮಗೆ, ಇದಕ್ಕೆ ಹೇಳ್ಬೇಕಂತ ಬಿಟ್ಟಿದ್ದಾರೆ ನಂದು. ಇದರಲ್ಲಿ ಈಗ ಆರೋಗ್ಯದ ಭಾಳ ಮಹತ್ವದ ಐತ್ರಿ, ಯಾಕಂದ್ರೆ ಆರೋಗ್ಯ ನಾವು ಏನು ತೊಗೊಂತೀವಲ್ಲ, ನಾವು ತಿನ್ನೋದರಲ್ಲಿ ಪದಾರ್ಥದಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಇದೆ, ಮತ್ತು ಫ್ಯಾಟ್ಸು ಮತ್ತು ಪ್ರೋಟೀನ್ ಅಂತ ಇರುತ್ತೆ ಅದರದ್ದು, ಅದು ತುಂಬ ಕಮ್ಮಿ ಇದೆ ರೀ. ನಾವು ಯಾಕಂದರೆ ಬಾಡಿಯಲ್ಲಿ ನಾವು ಏನಾಗ್ತಾಯಿದೆ, ಒಂದು ಚಪಾತಿ ತಿನ್ನೋ ಬದಲು ಮುಂಜಾನೆ ಏನು ಮಾಡ್ಬಿಡ್ತೀವಿ, 3 ಚಪಾತಿ ತಿಂತೀವಿ, ಮಧ್ಯಾಹ್ನ 4 ಚಪಾತಿ, ರಾತ್ರಿ ರೊಟ್ಟಿ ತಿಂತೀವಿ 3-4 ರೊಟ್ಟಿ. ಹಂಗೆ ಆ್ಯಕ್ಚುಲಿ ಏನಾಗುತ್ತೆ, ಅದು ಅಷ್ಟು ನೀಡಿಲ್ಲ ಬಾಡಿಗೆ. ನಮ್ಗೆ ಹೆಂಗೈತಂದ್ರೆ ಒಂದು 75% ನಿಮ್ಮದು ಇದರಿಂದ ಬರಬೇಕು, ಫ್ಯಾಟಿಂದ ಬರಬೇಕು, ಒಂದು 15% ಬೇಕಾದ್ರೆ ಪ್ರೋಟೀನಿಂದ ನಡೆಯುತ್ತೆ. ಓಕೆ, ಈ ಥರದ್ದು ನಾವು ತುಂಬ ಒಬೆಸಿಟಿ ಇದ್ದವರಿಗೆ ಇದನ್ನು ಫಾಲೋ ಮಾಡೋಕ್ಕೆ ಹೇಳ್ತೀವಿ. ಇಲ್ಲ, ಈ ಥರ ಸಮತೋಲನವಾಗಿ ನೀವು ಊಟ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಡಾಕ್ಟರ್. ಅದ ಪ್ರಶ್ನೆಗೆ ಪೂರಕವಾಗಿ ನಾ ಕೇಳ್ತೀನಿ, ಈಗ ಒಂದು ಜೀವನ ಶೈಲಿ ಹೆಂಗಿರ್ತದ, ಬಹಳಷ್ಟು ಆಕ್ಟಿವಿಟಿ ಇರುವುದಿಲ್ಲ, ಆಹಾರ ಸರಿ ಇರುವುದಿಲ್ಲ, ಹಿಂಗಿದ್ದಾಗ ಈ ಸ್ಥೂಲ ಕಾಯಿತೆಗೆ ಊಟದ ಪದ್ಧತಿ ಹೆಂಗಿರಬೇಕು, ಏನಿರಬೇಕು? ಹ್ಞೂ, ಕರೆಕ್ಟ್, ಒಳ್ಳೆ ಕ್ವಶನ್ ರೀ. ಅದೇ ಈಗ ನೋಡಿರಿ, ನಮ್ಮದು ಡೇ ಟು ಡೇ ಆ್ಯಕ್ಟಿವಿಟೀಸು ನಮ್ಮದು ಅಷ್ಟು ಮಾಡೋಕ್ಕಾಗಲ್ಲ, ನಾವು ಬ್ಯುಸಿ ಆಗಿದ್ವಿ ಅಂತಂದರೆ ನಮಗೆ ಈ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಏನಿದಾವಲ್ಲ ಅದನ್ನು ತೊಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ನಾವು ಕಾರ್ಬೋಹೈಡ್ರೇಟು ಬೇಕು ಇಲ್ಲ ಅಂತಲ್ಲ, ಅದ್ರ ಜೋಡಿ ನಾವು ಸ್ವಲ್ಪ ಒಳ್ಳೆ ಅಮೌಂಟದ್ದು ಫ್ಯಾಟ್ಸು ಮತ್ತು ಪ್ರೋಟೀನ್ ತೊಗೊಳ್ಳೋದು ಒಳ್ಳೆಯದು. ಈಗ ನಾವು ಪಾಲಿಶ್ ರೈಸ್ ಎಲ್ಲ ತೊಗೊಳ್ಳೋ ಬದಲು ನಾವು ಬೇಕಾದರೆ ಬ್ರೌನ್ ರೈಸ್ ತೊಗೋಬೋದು. ಓಕೆ, ಈಗ ಚಪಾತಿ ಬೇಕಾದರೆ ಒಂದೇ ಚಪಾತಿ ತೊಗೊಂಡ್ಬಿಟ್ಟು, ಇಲ್ಲ ನಿಮಗೆ 2 ಚಪಾತಿ ತೊಗೊಳ್ಳಿ, ಮತ್ತು ಅದ್ರ ಜೋಡಿ ಪಲ್ಯ ಒಳ್ಳೆ ಅಮೌಂಟದ್ದು ನಿಮಗೆ ಇದು ತೊಗೋಬೇಕು, ತರಕಾರಿ ತೊಗೋಬೇಕು. ಆಯಿತಾ? ಮತ್ತು ಏನೋ ತಿಂಡಿಯಲ್ಲಿ ಇದು ಮಾರ್ನಿಂಗಲ್ಲಿ ಬೇಕಾದ ಒಳ್ಳೆ ಥರದ್ದು ನೀವು ನಟ್ಸ್ ಅಂತಾರಲ್ಲ, ಈ ಬದಾಮು, ವ್ಯಾಲ್ನಟ್ಸು ಎಲ್ಲ ತೊಗೋಬೋದು. ಸೀಡ್ಸ್ ಬಂದರೆ ಈ ಚಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ತೊಗೋಬೋದು. ಒಳ್ಳೆ ಅಮೌಂಟಿಂದು ನೀವು ನೀರು ಕುಡಿಬೇಕು, ಫ್ಲೂಯಿಡ್ಸ್ ಏನು ಹೇಳ್ತೀವಲ್ಲ. ಓಕೆ, ಅದೇ ಫ್ರೂಟ್ಸಿಗೆಲ್ಲ ಬಂದರೆ ನಿಮಗೆ ಆ್ಯಪಲ್ಲು, ಆರೆಂಜು, ವಾಟರ್ ಮಿಲನ್ನು ಇದೆಲ್ಲ ಒಳ್ಳೆ ಫ್ರೂಟ್ಸು. ನಾವು ಯೂಶ್ವಲಿ ಏನಪ್ಪ ಈ ಚಿಕ್ಕು ಮತ್ತು ನಿಮ್ಮ ಜ್ಯಾಕ್ ಫ್ರೂಟ್ಸು ಮತ್ತು ಈ ಥರದ ಹೈ ರಿಚ್ ಕಾರ್ಬೋಹೈಡ್ರೇಟ್ ಇದ್ದಿದ್ದು ಫ್ರೂಟ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದಂತ ಹೇಳ್ತೀವಿ. ನೀವು ಹೇಳೋ ಪ್ರಕಾರ ಕಾರ್ಬೋಹೈಡ್ರೇಟ್ಗಳನ್ನು ಕಡಿಮೆ ಸೇವಿಸಬೇಕು, ಪ್ರೋಟೀನ್ ಚೆನ್ನಾಗಿ ಸೇವಿಸಬೇಕು, ಆಮೇಲೆ ಫ್ಯಾಟಿಂದ ನಮ್ಮ ಕೇಳುಗರಲ್ಲಿ ಒಂದು ಗೊಂದಲ ಇರ್ಬೋದು ಸರ್, ಯಾಕಂತ ಹೇಳಿದ್ರೆ ಫ್ಯಾಟ್ ಅಂತಂದ್ರೆ ಅವನ್ ತಿಂದ್ರೆ ನಾವು ದಪ್ಪ ಆಗ್ಬಿಡ್ತೀವಿ, ಫ್ಯಾಟ್ ಯಾಕೆ ಹೇಳಿದ್ರು ಡಾಕ್ಟರ್ ಅನ್ಕೊಳ್ಬಹುದು. ಇಲ್ಲ, ಈಗ ಏನಾಗುತ್ತೆ ಅಂದ್ರೆ ನಾವು ಫ್ಯಾಟಿಂದ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ನಮಗೆ ಕೀಟೋಸಸ್ ಅಂತ ಆಗುತ್ತಾರೆ. ಈ ಸೊ ಈ ಕೀಟೋಸಸ್ ಅಲ್ಲಿ ಏನಾಗುತ್ತೆ, ಈ ಪ್ರೊಡ್ಯೂಸ್ ಆಗಿರೋ ಎನರ್ಜಿ ನಮ್ದು, ಈಗ ಗ್ಲುಕೋಸ್ ನಾವು ಏನು ತಿಂದಿರ್ತೀವಲ್ಲ ತುಂಬ ಗ್ಲುಕೋಸು, ಅದು ಇನ್ಸುಲಿನ್ ಮೂಲಕ ಗ್ಲೈಕೋಜನ್ ಆಗಿ ಸ್ಟೋರ್ ಆಗಿರುತ್ತೆ ಬಾಡಿಯಲ್ಲಿ. ಸೊ ಈ ಗ್ಲೈಕೋಜನ್ನ ಬ್ರೇಕ್ಡೌನ್ ಆಗಿ ನಾವು, ಯಾಕಂದ್ರೆ ಫ್ಯಾಟ್ ತಿಂದಮೇಲೆ ನಮ್ಮಲ್ಲಿ ಏನಾಗುತ್ತೆ ಹೊಟ್ಟೆ ತುಂಬಿಡುತ್ತೆ, ಈಗ ಕಾರ್ಬೋಹೈಡ್ರೇಟಲ್ಲಿ ಜಲ್ದಿಯಾಗಿ ಹೊಟ್ಟೆ ತುಂಬಲ್ಲ, ಯಾಕೆಂದರೆ ಅಲ್ಲಿ ಗ್ರಿಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದರಿಂದ ಅದಕ್ಕೆ ಕಮ್ಮಿ ಮಾಡುತ್ತೆ. ಸೊ ಈ ಸ್ಟೋರ್ ಆಗಿರೋ ಗ್ಲೈಕೋಜನ್ನು ನಮ್ಮ ಫ್ಯಾಟಿಂದ ಬರೋ ಎನರ್ಜಿಯಿಂದ ಬ್ರೇಕ್ಡೌನ್ ಆಗಿ ಗ್ಲುಕೋಸನ್ನು ಪ್ರೊಡ್ಯೂಸ್ ಆಗುತ್ತೆ. ಇದು ಇಲ್ಲ ನಾವು ತುಂಬ ಕಾರ್ಬೋಹೈಡ್ರೇಟ್ ತೊಗೊತಾ ಇದ್ವಿ ಅಂದರೆ ಅದು ಗ್ಲೈಕೋಜನ್ನಾಗಿ ಕನ್ವರ್ಟ್ ಆಗಿ ಗ್ಲೈಕೋಜನ್ ಫ್ಯಾಟಾಗಿ ಡೆಪಾಸಿಟ್ ಆಗುತ್ತೆ. ಸೊ ನಾವು ಒಳ್ಳೆ ಫ್ಯಾಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಹೊಟ್ಟೆ ತುಂಬೂ ಕಮ್ಮಿ ಆಗುತ್ತೆ, ಮತ್ತು ಇರೋ ನಮ್ಮದು ಗ್ಲೈಕೋಜನ್ನೂ ಅದು ಬ್ರೇಕ್ಡೌನ್ ಆಗಿ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸರ್, ಈಗ ನೀವು ಒಳ್ಳೆ ಫ್ಯಾಟ್ ಅಂತ ಹೇಳಿದ್ರಿ, ಒಳ್ಳೆ ಫ್ಯಾಟ್ ಅಂತ ಹೇಳಿದ್ರೆ ಈ ನಟ್ಸ್ನಲ್ಲಿ ಫ್ಯಾಟ್ ಇರ್ತದೆ, ಅದು ಒಳ್ಳೆ ಫ್ಯಾಟ್ ಅಂತ ಹೇಳಬಹುದು. ಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನ ಬಹುಶಃ ಕಮ್ಮಿ ತಿನ್ಬೇಕು. ಈ ಬೀಜಗಳು ಇರ್ತಾವು ಕೆಲವು ಫ್ಯಾಟಿ ಸೀಡ್ಸ್, ಅವನ್ನೆಲ್ಲ ತಿನ್ಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ನಾನ್ ವೆಜ್ ತಿನ್ನಲಾರದವರಿಗೆ ಪನ್ನೀರ್ ಅಡ್ವೈಸ್ ಮಾಡ್ತೀವಿ, ಪ್ರೋಟೀನು ಫ್ಯಾಟು ಎರಡು ಯೋಗಾಟ್ ಇರುತ್ತೆ. ನೀವು ಒಳ್ಳೆ ಅಮೌಂಟ್ ಕರ್ಡ್ ತೊಗೋಬೋದು, ಯಾರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇಲ್ಲಲ್ಲ ಅವರಂಥವ್ರು ಕರ್ಡ್ಸ್ ತೊಗೋಬೋದು. ಓಕೆ, ಬೇಕಾದ್ರೆ ನೀವು ಆಲಿವ್ ಆಯಿಲ್ ಯೂಸ್ ಮಾಡಬೇಕು, ಯಾಕೆಂದರೆ ಅದರಲ್ಲಿ ಒಳ್ಳೆ ಪೂಫಾ ಅಂತೀವಿ, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಓಕೆ, ಎಗ್ ಅದು ನಮ್ಗೆ ಒಳ್ಳೆ, ಯಾಕಂದ್ರೆ ಅಲ್ಲಿ ಅಲ್ಬುಮಿನ್ ಇದೆ, ಫ್ಯಾಟಿ ಆಸಿಡ್ಸ್ ಇದೆ, ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲಿ, ಎಲ್ಲ ತುಂಬ ಇದು ಇದ್ರದ್ದು ಹೆಲ್ಪ್ ಆಗುತ್ತೆ. ನೀವು ಹೇಳೋ ಪ್ರಕಾರ ಆರೋಗ್ಯಕಾರಿ ಕೊಬ್ಬುಗಳನ್ನು ಸ್ವೀಕರಿಸಬೇಕು, ಸೇವಿಸಬೇಕು, ಹೆಲ್ದಿ ಫ್ಯಾಟ್ಸ್ ಅಂತ ಏನು ಅಂತ ಹೇಳ್ಬೋದು. ಈವನ್ ನಾನ್ ವೆಜ್ಗೆ ಬಂದರೂ ನೀವು ಚಿಕನ್ ಆದ್ರೂ ಒಳ್ಳೆ ಪ್ರೋಟೀನ್ ಅಂತ ಹೇಳ್ತೀವಿ. ಈಗೇನಾಗುತ್ತೆ, ಚಿಕನ್ ತಿಂತಿರ್ತಾರೆ ಅವರಿಗೆ ಒಳ್ಳೆ ಒಬೆಸಿಟಿ ಬಂದಿದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವರಿಗೆ ಏನಂದರೆ, ನೀವು ತಿನ್ನೋ ಚಿಕನ್ ಜೋಡಿ ತಿಂತಾ ಇರೋ ಕಾರ್ಬೋಹೈಡ್ರೇಟ್ ಮುಖ್ಯ ಆಗಿರುತ್ತೆ ನಿಮ್ಮ ಒಬೆಸಿಟಿಗೆ. ಈಗ ಚಿಕನ್ ಜೋಡಿ ನೀವು ರೈಸ್ ತಿಂತಾ ಇರುತ್ತೆ ತುಂಬ ಅಮೌಂಟದ್ದು, ಸೊ ಚಿಕನ್ ಜೋಡಿ ನೀವು ಚಪಾತಿ ತಿಂತಿರ್ತೀರ, ಇದನ್ನು ಕಮ್ಮಿ ಮಾಡಿಬಿಟ್ಟು ನೀವು ಚಿಕನ್ನ ಒಳ್ಳೆ ಇದ್ರ ಜೋಡಿ ತಿನ್ನಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸು ಇದನ್ನ ಜೋಡಿ ಒಳ್ಳೆ ಇದ್ರ ಜೋಡಿ ತಿಂದರೆ, ನೀವು ಸಲಾಡ್ ಜೋಡಿ ಅದ್ರ ಜೋಡಿ ತಿಂದರೆ ನಿಮಗೆ ಪ್ರೋಟೀನ್ ನಿಮಗೆ ಜಾಸ್ತಿ ಸಿಗುತ್ತೆ. ಹಲೋ, ಎಸ್ ಟಿ ಎಂ ಆರೋಗ್ಯ ಸಂವಾದ. ಡಾಕ್ಟರಿಗೂ ಹಾಗೂ ಮಾಲಾ ಸಾಮ್ರಾಜ್ಞಿ ಅವರಿಗೆ ನಮಸ್ಕಾರ. ನಾನು ನೈಮತಿ ಕೇಳುವಾಗ ಉದಯ ಟೇಲರ್ ಮೇಡಮ್. ನಮಸ್ತೆ ಉದಯ್ ಅವರ. ಮೇಡಮ್, ಈಗ ಸ್ಥೂಲಕಾಯಿ ಅಂದ್ರೆ ಏನಾದ್ರೂ ನನಗೆ ಪೀಠಿಕೆಗಳು ಹೇಳಿದ್ರೆ ಅರ್ಥನೇ ಆಗಲಿಲ್ಲ. ಸ್ಥೂಲಕಾಯಿ ಅಂದ್ರೆ ಬೊಜ್ಜಿನವರಿಗೆ ಅಂತಾರೆ ಡಾಕ್ಟರ್ ಹೇಳ್ತಾರೆ ನಿಮಗೆ. ಅದೇ ನನ್ನ ತಿಳಿತಾ ಇಲ್ಲ. ಆಮ್ಯಾಗ ಅದ್ರ ಬಗ್ಗೆ ಒಟ್ಟು ಗ್ರಾಮೀಣ ಪ್ರದೇಶಗಳಿಗೆ ಕನ್ನಡದೊಳಗೆ ವಿಸ್ತರಣೆ ಮಾಡ್ರಿ. ಅದು ಈಗ ಏನಾಗುತ್ತೆ ಗೊತ್ತೇನ್ರಿ, ನಾವು ಈಗ ನಮ್ಗೆ ಎಷ್ಟು ಬೇಕಲ್ಲ, ಈಗ ಊಟ ಮಾಡಿ ನಾವು ಎಷ್ಟು ಎನರ್ಜಿ ಇರುತ್ತಲ್ಲ ರೀ, ಅದಕ್ಕಿಂತ ನಾವು ಕೆಲಸ ಮಾಡ್ತೀವಿ. ನೀವು ಹೊಲಕ್ಕೆ ಹೋಗ್ತೀರಿ, ಎಲ್ಲ ಕೆಲಸ ಮಾಡ್ತೀರಿ ಮುಂಜಾನೆ, ನೀವು ತಿಂದಿರೋ ಊಟ ಅದೆಲ್ಲ ಕರಗೋದ್ರೆ ಒಳ್ಳೇದು. ಆದರೆ ಏನಾಗುತ್ತೆ, ತಿಂದಿರೋ ಊಟ ಅದು ಅದರಲ್ಲೆಲ್ಲ ನೀವು ಮಾಡೋ ದಿನವಣಿಕೆ ಚಟುವಟಿಕೆಯಲ್ಲಿ ಕರಗು ಹೋಗಂಗಿಲ್ಲ, ಉಳ್ಕೊಂಡ್ಬಿಡುತ್ತೆ ಹಂಗೆ ಅದು. ಆ ಉಳ್ಕೊಂಡಿರೋದು ನಿಮ್ಗೆ ಅದು ಸ್ಥೂಲಕಾಯತೆ ಆಗಿ ಕನ್ವರ್ಟ್ ಆಗುತ್ತೆ ಒಬೆಸಿಟಿ ಆಗಿ. ಅದೇ ಸ್ಥೂಲಕಾಯ ಅಂದ್ರೆ ನಾವು ವಾಕಿಂಗ್ ಗೀಕಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಈಗ ಅದು ಕನ್ವರ್ಟ್ ಆಗಿ ನಿಮ್ಗೆ ಒಬೆಸಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಸರ್ ಇನ್ನೊಂದು, ಹಲೋ, ನಂದು ತೂಕ 57 ಇದೆ. ಓಕೆ, ಹಲೋ, ಹಾ ಕರೆಕ್ಟ್ ಕೇಳಿಸ್ತಾ ಇದೆ ಹೇಳ್ರಿ. 57 ತೂಕ ಇದೆ ಸರ್, 52 ವಯಸ್ಸು ನಂದು, ಎತ್ತರ 5.5 ಇದೆ. ಓಕೆ, ಅಂದ್ರೆ ನಿಮ್ದು ಎಲ್ಲ ಕರೆಕ್ಟ್ ಇದಾರೆ. ಈಗ ನಿಮ್ದು ಏನ ನಾವು ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಿಮ್ದು ಒಂದು 165 ಸೆಂಟಿಮೀಟರ್ ಇಡೀರಿ. ಅಂದ್ರೆ ನಾವು ರೆಗ್ಯುಲರ್ ಟೈಲರಿಂಗ್ ಮಾಡ್ತೀವಿ, ನಾವು ವಾಟ್ ಮಾಡ್ಕೊ ಮನೆಗೆ ಅಂಗಡಿಗೆ ಅಡ್ಡಾಡ್ಕೊಂತ ಹೋಗ್ತೀವಿ, ಹೊಳ್ಳಿ ನಮ್ದು ಕಾರ್ಲಿಂದ ಇದು ಆಗ್ತದ, ಅದಕ್ಕೆ ಕೇಳಿದೆ. ಅಂದ್ರೆ ಒಬ್ರು ಕೇಳಿದೆ ತೂಕ ಹೆಚ್ಚಿರ್ಬೇಕು ಅಂದ್ರೆ, ಅದಕ್ಕೆ ನಿಮ್ನ ಕೇಳಾತೀನಿ. ಇಲ್ಲ, ತೂಕ ಆಕ್ಚುಲಿ ಎಷ್ಟೋ ನೀವು ಎಷ್ಟೋ ತಿಂದ್ರು ಸ್ವಲ್ಪ ಜನ ಹಂಗೆ ತಲೆಗೆ ಇರ್ತಾರೆ. ಸೊ ಅವ್ರಿಗೆ ಬೇಸಲ್ ಮೊಟ್ಟೆಗಳು ವಯಸ್ಸು ಸರ್ ನಡೀತೈತ್ರಿ, ಅಂತದ್ದು ಏನ್ ತೊಂದರೆ ಇಲ್ಲ, ದಪ್ಪ ಆಗ್ಬೇಕಂತ ಏನಿಲ್ಲ. ಅದಕ್ಕೆ ಕೇಳಿದೆ ಸರ್. ಎಲ್ಲ ಒಳ್ಳೇದು. ಹಲೋ, ಹಲೋ, ಹಲೋ, ನಿಮ್ಮ ಪ್ರಶ್ನೆ ತ್ವರಿತವಾಗಿ ಕೇಳಬೇಕು, ಸಮಯ ಆಗ್ತಾ ಇದೆ. ನಿಮ್ ಹೆಸರು ಹೇಳ್ರಿ. ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಧ್ರುವ ಅವರಲ್ಲ, ಮತ್ತೆ ವೆಜಿಟೇಬಲ್ಸ್ ಫ್ರೂಟ್ಸ್ ಗ್ರೀನ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡ್ಕೊಳಿಕ್ಕೆ ಅದು ಏನ್ ಪ್ರಾಬ್ಲಮ್, ಏನ ಇದು ಆಗ್ತದೆ ಅಂತ, ವೇದ ಏನು ಅಂತ. ಅದೇ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇದು ನಿಮ್ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಬಾಡಿಯಲ್ಲಿ ನಿಮ್ಗೆ ನೀವು ಒಳ್ಳೆ ತರದ ನಿಮ್ಗೆ ಇದೇ ಹೇಳಿದ್ನಲ್ಲ, ಇವನ್ ಫ್ಯಾಟನ್ನು ಒಳ್ಳೆ ಫ್ಯಾಟ್ ಇದ್ದ ತಿನ್ಬೇಕು ನಿಮ್ಗೆ. ಎಲ್ಲ ತರದ ಊಟಗಳು, ಈಗ ಪನ್ನೀರ್ ತಗೊಳ್ಳಿ, ಎಗ್ ತಗೊಳ್ಳಿ, ಓಕೆ, ಯೋಗರ್ಟ್ ತೊಗೊಳ್ಳಿ, ಇದರಲ್ಲಿ ಅದು ಚಿಕನ್ ತೊಗೊಳ್ಳಿ, ಇದರಲ್ಲಿ ಈ ಪ್ರೋಟೀನ್ ಇರುತ್ತೆ. ನೀವು ಒಳ್ಳೆ ಫ್ಯಾಟ್ ತೊಗೊಂಡಾಗ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಈವನ್ ಇದು ಎಚ್ ಡಿ ಎಲ್ ಕೊಲೆಸ್ಟ್ರಾಲು ನಿಮ್ಮದು ಸೆಲ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ರೀ, ಸೆಲ್ ಬೆಳವಣಿಗೆಗೆ. ಇದು ಒಳ್ಳೆ ಈ ಥರದ ಊಟದಲ್ಲಿ ಮೂಲಕ ನೀವು ಬೆಳೆಸ್ಕೋಬೋದು. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯವಾಗಿತ್ತು ಸ್ಥೂಲಕಾಯತೆ ಮತ್ತು ಆರೋಗ್ಯದ ಮೇಲೆ ಅದರ ಪರಿಣಾಮ. ಇವತ್ತು ನಿಮ್ಮ ವೈದ್ಯರಾಗಿದ್ದರು ಡಾಕ್ಟರ್ ರಾಘವೇಂದ್ರ ಗಂಗಾರೆಡ್ಡಿ. ಇವರು ಪ್ರತಿ ವಾರ ಮಂಗಳವಾರ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇವರನ್ನು ಸಂಪರ್ಕ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 0836247750. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಮತ್ತು 718700. ಈ ವಾರದ ಬಹುಮಾನಕ್ಕಾಗಿ ಈ ವಾರದ ಪ್ರಶ್ನೆ, ಸ್ಥೂಲಕಾಯತೆಗೆ ಊಟದ ಪದ್ಧತಿ ಹೇಗಿರಬೇಕು? ಪ್ರಶ್ನೆ ಇನ್ನೊಮ್ಮೆ, ಸ್ಥೂಲಕಾಯತೆಗೆ ಊಟದ ಪದ್ಧತಿ ಏನು, ಹೇಗಿರಬೇಕು? ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸ್ಬೇಕು, ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ನೀವು ಸರಿ ಉತ್ತರಗಳನ್ನು ಬರೆದು ಕಳಿಸಬೇಕಾದಂತಹ ವಿಳಾಸ ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು ಮಂಜುಶ್ರೀನಗರ ಸತ್ತೂರು ಧಾರವಾಡ ಪಿನ್ ಕ್ರಮಾಂಕ 580009 ವಿಳಾಸ ಇನ್ನೊಮ್ಮೆ ಪ್ರಾಂಶುಪಾಲರು ಎಸ್ಟಿಎಂ ವೈದ್ಯಕೀಯ ಕಾಲೇಜು ಮಂಜುಶ್ರೀನಗರ ಸತ್ತೂರು ಧಾರವಾಡ ಪಿನ್ ಕ್ರಮಾಂಕ 580009 ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 18ರಂದು ಕೇಳಿದಂತಹ ಪ್ರಶ್ನೆ, ಋತು ಬಂಧಕ್ಕೊಳಗಾದ ಮಹಿಳೆಯರಲ್ಲಿ ಕಂಡುಬರುವ 2 ಬಾಯಿಯ ಕಾಯಿಲೆಗಳನ್ನು ತಿಳಿಸ್ರಿ ಅನ್ನೋದು ಪ್ರಶ್ನೆಯಾಗಿತ್ತು. ಸರಿ ಉತ್ತರ ಒಣ ಬಾಯಿ, ಮುಖದಲ್ಲಿ ಸುಡುವಿಕೆ, ಇವು ಋತುಬಂಧಕ್ಕೆ ಒಳಗಾದಂತಹ ಮಹಿಳೆಯರಲ್ಲಿ ಕಂಡುಬರುವ ಬಾಯಿಯ ಕಾಯಿಲೆಗಳು. ಸರಿ ಉತ್ತರವನ್ನು ಬರೆದು ಬಹುಮಾನವನ್ನು ಗಳಿಸ್ಕೊಂಡವರು ಗಂಗವ್ವ ಅಡಿವೆಪ್ಪ ತಳವಾರ್, ಮಾತಂಗಿ ಗಲ್ಲಿ ಕಾಕತಿ, ಜಿಲ್ಲಾ ಬೆಳಗಾವಿ. ಗಂಗವ್ವ ಅವರಿಗೆ ಅಭಿನಂದನೆಗಳು. 1 ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ನಿಮಗೆ ಕಳಿಸಿಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ ಮಾತು ಮತ್ತು ಶ್ರವಣ ದೋಷಗಳು. ಮುಂದಿನ ವಾರದ ನಿಮ್ಮ ಎಸ್ಟಿಎಂ ಡಾಕ್ಟರ್ ವಸೀಂ ಅಹಮದ್.